ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ಕೇಳುಗರೆ, ಹಲಸು ಅರೆಮಲೆನಾಡು ಪ್ರದೇಶಗಳಲ್ಲಿ ಚೆನ್ನಾಗಿ ಬರುತ್ತೆ, ಒಳ್ಳೆ ರುಚಿಯಾಗಿಯೂ ಇರುತ್ತೆ. ಮಲೆನಾಡಿನ ಅತಿಯಾದ ಮಳೆ ಬೀಳುವ ಪ್ರದೇಶಗಳಲ್ಲೂ ಹಲಸು ಬೆಳೆಯುತ್ತದೆ. ಆದರೆ ನಾವು ಅಂದ್ಕೊಂಡಂತೆ ರುಚಿಕರವಾದ ಹಣ್ಣು ಸಿಗೋದಿಲ್ಲ, ಅಥವಾ ಕಾಯಿಗಳು ಹಣ್ಣುಗಳು ಹಾಳಾಗಿಬಿಡ್ತವೆ. ಹಲಸು ಒಂದು ರೀತಿ ಉಷ್ಣ ಇಷ್ಟಪಡುವ ಬೆಳೆ. ಎಲೆಗಳ ಮೇಲೆ ಬಿಸಿಲು ಬಿದ್ದರೆ ಮರ ದೃಢವಾಗಿರುತ್ತೆ, ಹಾಗೆ ರುಚಿಕರವಾದ ಹಣ್ಣನ್ನು ನೀಡುತ್ತೆ. ಹಲಸು ನಿತ್ಯ ಹರಿದ್ವರ್ಣ ಮರ. ಕಾಫಿ ತೋಟಗಳಲ್ಲಿ ಅನೇಕ ಭಾಗಗಳಲ್ಲಿ ರೈತರು ಇದನ್ನು ಇಷ್ಟಪಟ್ಟು ಬೆಳೆಸಿರೋದಿದೆ. ಪ್ರಾಣಿ ಪಕ್ಷಿಗಳಿಂದ ಹಲಸಿನ ಬೀಜಗಳು ಅಲ್ಲಲ್ಲಿ ಹರಡಿ ವೃಕ್ಷಗಳಾಗಿದ್ದಾವೆ. ಇವತ್ತು ಹಲಸಿನಲ್ಲಿ ಸಾಕಷ್ಟು ತಳಿಗಳು ಅಭಿವೃದ್ಧಿಯಾಗಿದ್ದಾವೆ. ಕಸಿ ಕಟ್ಟುವ ತಂತ್ರಜ್ಞಾನದಿಂದ ಅನೇಕ ರೀತಿಯ ತಳಿಗಳನ್ನು ಇವತ್ತು ಪರಿಚಯಿಸಲಾಗಿದೆ. ಕೊಡಗಿನಲ್ಲೂ 16 ತಳಿಗಳನ್ನು ಎಷ್ಟೋ ಜನ ಹಾಕಿಕೊಂಡಿದ್ದಾರೆ. ವಿಭಿನ್ನವಾದ ಬಣ್ಣಗಳ ತೊಳೆಗಳನ್ನು ನೀಡುವ ಹಲಸು ಎಲ್ಲಾ ಫಲಗಳಲ್ಲಿ ದೊಡ್ಡದೆ. ಇಷ್ಟೊಂದು ದೊಡ್ಡ ಹಣ್ಣು ಯಾವ ಮರಗಳಿಂದ ಸಿಗುತ್ತೆ ಹೇಳಿ? ಮಾವು, ಸಪೋಟ, ಸೀಬೆ, ಕಿತ್ತಳೆ, ಮೂಸಂಬಿ, ಹೀಗೆ ಎಲ್ಲಾ ಮರಗಳ ಹಣ್ಣುಗಳ ಗಾತ್ರವನ್ನು ತೂಕವನ್ನು ನೋಡಿದರೆ ಹಲಸಿಂದೆ ದೊಡ್ಡದು, ತೂಕದ್ದು. ಹಣ್ಣುಗಳ ಒಳಗಡೆ ಎಷ್ಟು ಚಂದವಾಗಿ ತೊಳೆಗಳು ಜೋಡಣೆ ಆಗಿರ್ತವಲ್ವ, ತೊಳೆಗಳ ಒಳಗಡೆ ಇರುವ ಬೀಜವೂ ಸಹ ಆಹಾರವಾಗಿ ನಮಗೆ ಬಳಕೆ ಆಗ್ತದೆ. ಬೇಯಿಸಿ ಸುಟ್ಟು ತಿನ್ನೋದಿದೆ. ಹಲಸಿನ ಕಾಯಿಗಳನ್ನು ಎಷ್ಟೋ ಕಡೆಗೆ ಉಪಯೋಗಿಸಿಕೊಳ್ಳೋದಿದೆ. ಎಳೆಯ ಹಲಸಿನಕಾಯಿ ಬಡುಕ್ಲು ಅನ್ಕೊಂಡು ಕರೆಯೋದಿದೆ, ಅದನ್ನು ಪಲ್ಯ ಸಾರಿಗೆ ಬಳಕೆ ಮಾಡಿಕೊಳ್ತಾರೆ. ಬಲಿತ ಹಲಸಿನಕಾಯಿಗಳನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಳರಿದ್ದಾರೆ. ಹಾಗೆ ಚಿಪ್ಸ್ ಮಾಡಲಿಕ್ಕೆ, ಹಪ್ಪಳ ಮಾಡಲಿಕ್ಕೂ ಹಲಸಿನ ಕಾಯಿ ಬಳಕೆ ಆಗ್ತದೆ. ಹಲಸಿನ ಹಣ್ಣುಗಳನ್ನು ದನಕರುಗಳು ಇಷ್ಟಪಟ್ಟು ತಿನ್ನೋದಿದೆ. ಹಲಸಿನ ಎಲೆಗಳನ್ನು ಕೊರತೆಯಾದಾಗ ದನಕರುಗಳು ತಿಂತವೆ, ಜಾನುವಾರುಗಳನ್ನು ಸಾಕಿರೋರು ಕೊಡೋದಿದೆ. ಹಲಸಿನ ಟೊಂಗೆಗಳನ್ನು ಎಲೆಗಳನ್ನು ಕಿತ್ತಾಗ ಹಾಲು ಬರೋದಿದೆ, ಜಿಗುಟು ಕಾಣೋದಿದೆ. ಇದರಿಂದ ಬಾಡಿಸಿ ಕೊಟ್ಟರೆ ಒಳ್ಳೆಯದಂತ ಅಂದ್ಕೊಂಡು ಹೇಳೋದಿದೆ. ಆ ಮೇಣದಂತಹ ಪದಾರ್ಥ ತಿಂದ ಹಸುಗಳಿಗೆ ತೊಂದರೆ ತಾಪತ್ರಯಗಳನ್ನು ಕೊಡಬಹುದು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಅತಿಯಾಗಿ ಹಲಸಿನ ಹಣ್ಣುಗಳನ್ನು ಕಾಯಿಗಳನ್ನು ಜಾನುವಾರುಗಳಿಗೆ ಕೊಡಬಾರದಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಎಲ್ಲದೂ ಮಿತವಾಗಿದ್ದರೆ ಒಳ್ಳೆಯದೆ. ಹಲಸಿನ ಹಣ್ಣುಗಳನ್ನು ಹುಡಿಕೊಂಡು ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಬರೋದಿದೆ ಅಲ್ವಾ ರೈತ ಬಂಧುವರೇ? ಆನೆಗಳಂತೂ ಹಲಸನ್ನು ಕಂಡ್ರೆ ಇಷ್ಟಪಟ್ಟು ನುಗ್ಗಿಬಿಡ್ತವೆ. ಇದರಿಂದಲೇ ಎಷ್ಟೋ ಜನ ತಮ್ಮ ತೋಟಗಳಲ್ಲಿ ಹಲಸಿನ ಮರಗಳನ್ನ ಇಡ್ಲಿಕ್ಕೆ ಹೋಗಿಲ್ಲ, ಇಟ್ಟರೂ ಹಣ್ಣಾಗ್ಲಿಕ್ಕೆ ಬಿಡುವುದಿಲ್ಲ. ಎಳೆ ಬಿದ್ದಾಗ್ಲೇ ತೆಗೆದು ಖಾಲಿ ಮಾಡಿಬಿಡ್ತಾರೆ. ಹಂದಿಗಳು ಕರಡಿಗಳು ಸಹ ಹಲಸಿನ ಹಣ್ಣನ್ನ ಇಷ್ಟಪಟ್ಟು ತಿನ್ನೋದಿದೆ. ಅನೇಕ ರೀತಿಯ ಪಕ್ಷಿಗಳು ಸಹ ಹುಡ್ಕೊಂಡು ಬರ್ತವೆ. ಮರದ ಮೇಲೆ ತುಂಬಾ ಎತ್ತರದಲ್ಲಿ ಕಾಯಿಗಳು ಹಣ್ಣುಗಳಿದ್ರೆ ಅದನ್ನ ಕೆಡುವುದು ಕಷ್ಟ. ಹಾಗಾಗಿ ಆ ರೀತಿಯ ಹಣ್ಣುಗಳನ್ನ ಗುರಿಯಾಗಿಟ್ಕೊಂಡು ಪಕ್ಷಿಗಳು ಹಣ್ಣಾದ ತಕ್ಷಣ ಅಥವಾ ಹಣ್ಣಾಗೋದಕ್ಕಿಂತ ಮುಂಚಿತವಾಗಿ ಉದ್ಘಾಟನೆ ಮಾಡಿಬಿಡ್ತವೆ. ಹಲಸನ್ನ ಹೊಟ್ಟೆ ತುಂಬ ತಿನ್ಬಹುದು. ಕೆಲವೊಂದಂತೂ ಎಷ್ಟು ತಿಂದ್ರೂ ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕಂತ ಅನಿಸುತ್ತೆ. ಆ ರೀತಿಯ ವಾಸನೆ, ಆ ರೀತಿಯ ರುಚಿ. ರುದ್ರಾಕ್ಷಿ ಹಲಸು ಫುಟ್ಬಾಲ್ ಇದೆಯಲ್ಲ ಆ ಗಾತ್ರದಲ್ಲಿ ಇರುತ್ತೆ. ಹಣ್ಣಿನ ಒಳಗಡೆ ಹಣ್ಣು ತುಂಬ ತೊಳೆಗಳು, ಸಣ್ಣ ಸಣ್ಣ ತೊಳೆಗಳು, ಬಂಗಾರದಂತಹ ಬಣ್ಣ, ಸುವಾಸನೆ, ರುಚಿ ಇಷ್ಟವಾಗ್ತದೆ. ಹತ್ತಿಪ್ಪತ್ತು ಯಾಕೆ ಇನ್ನೂ ಹೆಚ್ಚಿನ ತೊಳೆಗಳನ್ನು ತಿನ್ನಬಹುದು. ಇನ್ನೂ ಕೆಲವೊಂದು ತಳಿಗಳಲ್ಲಿ ಇದೇ ರೀತಿಯ ಅಥವಾ ಇದಕ್ಕಿಂತ ಇನ್ನೂ ಉತ್ತಮವಾದ ರುಚಿಯನ್ನ ಕಾಣಬಹುದು. ಸಿದ್ದು ಹಲಸು ಅಂತ ಅನ್ಕೊಂಡು ತುಮಕೂರಿನ ರೈತರೊಬ್ಬರು ಅಭಿವೃದ್ಧಿಪಡಿಸಿರುವ ಹಲಸು, ಲಕ್ಷಾಂತರ ರೂಪಾಯಿ ಹಣವನ್ನ ಕಸಿ ಕಟ್ಟಿದ ಸಸ್ಯಗಳಿಂದ ಅವರು ಪಡ್ಕೊಂಡಿದ್ದಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಮತ್ತು ಇವರ ಮಧ್ಯದಲ್ಲಿ ಒಪ್ಪಂದ ಆಗಿದೆ. ಈ ರೀತಿಯ ತಳಿಗಳನ್ನು ಅಲ್ಲಲ್ಲಿ ಅಭಿವೃದ್ಧಿಪಡಿಸಿ ರೈತರು ಬೇರೆಯವರಿಗೆ ವಿತರಣೆ ಮಾಡೋದ್ರ ಮೂಲಕ ತಳಿಯ ಸಂರಕ್ಷಣೆ ಮಾಡಿ ಹಣವನ್ನು ಗಳಿಸುತ್ತಿದ್ದಾರೆ. ಕುಬ್ಜ ತಳಿಯ ಬಹುಬೇಗ ಹಣ್ಣು ಕೊಡುವ, ಹಾಗೆ ವರ್ಷದ ನಾಲ್ಕಾರು ತಿಂಗಳುಗಳ ಕಾಲ ಹಣ್ಣನ್ನು ನೀಡುವ ತಳಿಗಳು ಅಲ್ಲಲ್ಲಿ ಕಂಡುಬರ್ತದವೆ. ಒಟ್ಟಾರೆ ಹಲಸು ಎಲ್ಲರಿಗೂ ಪ್ರಿಯವಾದದೆ. ಮಲೆನಾಡಿನ, ಅರೆಮಲೆನಾಡಿನ ಮತ್ತು ಬಯಲುಸೀಮೆಯ ಪ್ರದೇಶಗಳಲ್ಲಿ ಹಲಸು ಬೆಳೀತಾ ಇದೆ, ಬಳಕೆ ಆಗ್ತಾ ಇದೆ. ಈ ಕುರಿತ ಹಾಡನ್ನ ಈಗ ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃಗಳೇ. ಹಲಸಿನ ಬಗ್ಗೆ ರಚನೆಯಾಗಿರುವ ಈ ಹಾಡಿಗೆ ಧ್ವನಿಗೂಡಿಸಿದರೆ ಬಿ ಎ ಗಣೇಶ್, ಚಂದ್ರಕಲಾ ಮೂರ್ತಿ ಮತ್ತು ಕಡ್ಲೇರ ತುಳಸಿ ಮೋಹನ್. ಸಂಗೀತ ಸಂಯೋಜನೆ ವಿ ಟಿ ಶ್ರೀನಿವಾಸ್ ಮತ್ತು ಸೀತಾರಾಮ್ ರಾವ್. ಸದಾ ಹಸಿರಿನ ವೃಕ್ಷ ಹಲಸು, ಹಲ ತುಂಬಿದಾಗ ನೋಟ ಸೊಗಸು, ಹಣ್ಣಿನಿಂದ ಹಸಿವು ನೀಗಿಸು, ವರ್ಷ ವರ್ಷಕ್ಕೆ ಬೆಳವಣಿಗೆ ಹುಲುಸು, ವರ್ಷ ವರ್ಷಕ್ಕೆ ಬೆಳವಣಿಗೆ ಹುಲುಸು. ಸದಾ ಹಸಿರಿನ ವೃಕ್ಷ ಹಲಸು, ಹಲ ತುಂಬಿದಾಗ ನೋಟ ಸೊಗಸು, ಹಲ ತುಂಬಿದಾಗ ನೋಟ ಸೊಗಸು. ಹಣ್ಣುಗಳಲ್ಲೇ ಹಲಸು ದೊಡ್ಡದು, ರುಚಿ ಸುವಾಸನೆಗಳಲ್ಲಿ ಹಿರಿದು, ಬೀಜ ರುಚಿಯು ಹಿತವಾದುದು, ಜಾನುವಾರುಗಳಿಗೆ ಸಿಪ್ಪೆ ಬೇಕಾದುದು, ಜಾನುವಾರುಗಳಿಗೆ ಸಿಪ್ಪೆ ಬೇಕಾದುದು. ಸದಾ ಹಸಿರಿನ ವೃಕ್ಷ ಹಲಸು, ಹಲ ತುಂಬಿದಾಗ ನೋಟ ಸೊಗಸು, ಹಲ ತುಂಬಿದಾಗ ನೋಟ ಸೊಗಸು. ಹಲಸು ಗಟ್ಟಿ ಬೆಳೆ ನಾಟಕ್ಕೆ ಇದೆ ಒಳ್ಳೆ ಬೆಲೆ, ಹಲಸು ಗಟ್ಟಿ ಬೆಳೆ ನಾಟಕ್ಕೆ ಇದೆ ಒಳ್ಳೆ ಬೆಲೆ, ತೋಟಗಳಿಗೆ ಕಳೆ ಸದಾ ಹಸಿರಿನ ವೃಕ್ಷ ಹಲಸು, ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು, ಹಣ್ಣಿನಿಂದ ಹಸಿವು ನೀಗಿಸು, ವರ್ಷ ವರ್ಷಕ್ಕೆ ಬೆಳವಣಿಗೆ ಹುಲುಸು, ವರ್ಷ ವರ್ಷಕ್ಕೆ ಬೆಳವಣಿಗೆ ಹುಲುಸು, ಸದಾ ಹಸಿರಿನ ವೃಕ್ಷ ಹಲಸು, ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು. ಕೇಳುಗರೆ, ರೈತ ಬಾಂಧವರೇ, ಹಾವಂದ್ರೆ ಎಷ್ಟೋ ಜನ ಸಾವು ಅನ್ಕೊಂಡ್ಬಿಡ್ತಾರೆ. ಹಾವಿಗೂ ಸಾವಿಗೂ ತುಂಬಾ ಹತ್ತಿರದ ಸಂಬಂಧಿ ಅನ್ಕಂಡೆ ಎಷ್ಟೋ ಜನ ಹಾವನ್ನು ನೋಡಿದ್ರೆ ತುಂಬಾ ಹೆದರ್ಬಿಡ್ತಾರೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹಾವಿನ ಬಗ್ಗೆ ತುಂಬಾ ಹೆದರಿಕಿದೆ. ಎಲ್ಲಾ ಹಾವುಗಳು ವಿಷಕಾರಿ ಅಲ್ಲ ಅನ್ಕೊಂಡು ನಾವು ತಿಳಿದುಕೊಳ್ಳೇಬೇಕು. ಅಂದ ಮಾತ್ರಕ್ಕೆ ಹಾವುಗಳೆಲ್ಲ ನಮಗೇನು ಸಮಸ್ಯೆ ಮಾಡಲಿಕ್ಕಿಲ್ಲ ಅನ್ಕೊಂಡು ತುಂಬಾ ಎದೆಗಾರಿಕೆಯಿಂದ ಧೈರ್ಯದಿಂದ ಏನೇನೋ ಆಲೋಚನೆಯಿಂದ ಹಾವುಗಳೊಂದಿಗೆ ಒಡನಾಟ ಇಟ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಎಂಥ ಅನುಭವಸ್ಥರು ಸಹ ವಿಷದ ಹಾವುಗಳ ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ನಮಗೆ ಧೈರ್ಯ ಇದೆ, ನಮಗೆ ಏನೂ ಆಗ್ಲಿಕ್ಕಿಲ್ಲ ಅಂತ ಅನ್ಕಂಡೆ ಹಾವಿನ ಬಗ್ಗೆ ತಿಳುವಳಿಕೆ ಇಟ್ಕೊಂಡಿರೋರೆ ಬಲಿಯಾಗೋದಿದೆ. ನಮ್ಮಲ್ಲಿ ಕೆಲವೇ ಕೆಲವು ಹಾವುಗಳು ವಿಷಕಾರಿ. ಕಾಳಿಂಗ ಸರ್ಪ, ನಾಗರ ಹಾವು, ಮಂಡಲದ ಹಾವು, ಇವನ್ನ ನಾವು ಪ್ರಮುಖವಾಗಿ ಕಾಣಬಹುದು. ಇನ್ನು ಕೆರೆ ಹಾವು, ಹೆಬ್ಬಾವು, ಹಸಿರು ಹಾವು, ಮಣ್ಣುಮುಕ್ಕ ಇತ್ಯಾದಿಗಳು ಅಷ್ಟು ಸುಲಭವಾಗಿ ಕಡಿಯೋದಿಲ್ಲ, ಕಡಿದ್ರೂ ಅವು ವಿಷಕಾರಿಯಲ್ಲ. ಕೇಳುಗರೆ, ಹಾವುಗಳಿಗೆ ತುಂಬಾ ಧೈರ್ಯ ಇಲ್ಲ, ಹಾಗೆ ಸ್ಮರಣೆಯೂ ಇಲ್ಲ. ನಮ್ಮನ್ನ ನೆನ್ಪಿಟ್ಕೊಂಡು ಅಥವಾ ಹೊಡೆದಿರೋರ್ನ ಬಹಳ ದಿನಗಳ ಕಾಲ ಜ್ಞಾಪಕದಲ್ಲಿ ಇಟ್ಕೊಂಡು ಆಗಿಂದಾಗೆ ಮನೆ ಹತ್ರ ಬರ್ತವೆ, ಕೊಟ್ಟಿಗೆ ಹತ್ರ ಬರ್ತವೆ, ಇಲ್ವೇ ಕಡಿಲಿಕ್ಕೆ ಬರ್ತವೆ ಅಂತ ಅನ್ಕೊಂಡು ಕೆಲವೊಬ್ರು ಹೇಳೋದಿದೆ. ಆದರೆ ಹಾವಿಗೆ ಸ್ಮರಣೆ ಶಕ್ತಿ ಇಲ್ಲ ಅಂತ ಅನ್ಕೊಂಡು ನಾವೆಲ್ಲ ತಿಳಿದುಕೊಳ್ಳಬೇಕು. ಹಾಗೆ ಹಾವಿಗಳಿಗೆ ದ್ವೇಷನೂ ಇಲ್ಲ. ಹಾವಿನ ದ್ವೇಷ 12 ವರ್ಷ ಅಂತ ಅನ್ಕೊಂಡು ಒಂದು ಗೀತೆ ರಚನೆ ಆಗಿದೆ. ಅದು ಕಾಕತಾಳಿ ಅನ್ನೋ ರೀತಿಯಲ್ಲಿ ಆ ಹಾಡು ಪ್ರಸ್ತಾಪ ಆಗ್ತಿರುತ್ತೆ. ಹಾವುಗಳಿಗೆ ಬಹಳ ಮುಖ್ಯವಾಗಿ ಇಲಿಗಳು, ಕಪ್ಪೆಗಳು, ಕೀಟಗಳು ಆಹಾರವಾಗ್ತವೆ. ಹಾಗೆ ದೊಡ್ಡ ಹಾವು ಸಣ್ಣ ಹಾವನ್ನು ತಿನ್ನೋದಿದೆ. ಹೀಗೆ ಪರಿಸರದಲ್ಲಿ, ಕೃಷಿಯಲ್ಲಿ ಹಾವುಗಳ ಪಾತ್ರ ಇದ್ದೇ ಇದೆ. ಶ್ರೋತೃಗಳೇ, ಕಂಡಾಗೆಲ್ಲ ಹಾವುಗಳನ್ನು ಸಾಯಿಸೋದಾಗ್ಲಿ ಅಥವಾ ಎಲ್ಲೋ ಸಿಕ್ತಂತನ್ಕೊಂಡು ಹುಡ್ಕೊಂಡು ಹೋಗಿ ಅದನ್ನ ಅಟ್ಟಿಸ್ಕೊಂಡು ಹೋಗಿ ಹಾವನ್ನ ಕೊಲ್ಲೋದಾಗ್ಲಿ ಸೂಕ್ತವಾಗಲಾರದು. ಹಾವುಗಳ ಬಗ್ಗೆ ಅಧ್ಯಯನ ಮಾಡುವ ಸಂಘ ಸಂಸ್ಥೆಗಳಿದ್ದಾವೆ, ಹಾಗೆ ವ್ಯಕ್ತಿಗಳು ಸಹ ನಮ್ಮ ರಾಜ್ಯದಲ್ಲಿ ಹಾವುಗಳನ್ನ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಜ್ಞಾನವನ್ನ, ವಿಚಾರಗಳನ್ನ ಹಂಚುತ್ತಿದ್ದಾರೆ. ಹೀಗೆ ಅನೇಕ ಜೀವಿಗಳು ಕೃಷಿ ಪರಿಸರದಲ್ಲಿ ಇರೋದ್ರಿಂದ ಅವುಗಳನ್ನ ನಾವು ಎಷ್ಟು ಬಳಕೆ ಮಾಡಿಕೊಳ್ಬೇಕು, ಅವುಗಳಿಂದ ಎಷ್ಟು ದೂರ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದೆ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ. ಹಾವುಗಳ ಕುರಿತಾದ ಈ ಗೀತೆಯನ್ನ ಹಾಡಿದ್ದಾರೆ ಕುಮಾರಿ ವೈಭವಿ. ಬೇಡಿ ಕೇಳುಗರೆ, ಹಳ್ಳಿ ಪ್ರದೇಶಗಳಲ್ಲಿ ಈಗಲೂ ತುಂಬಾ ನೆಮ್ಮದಿಯಾಗಿ ಜೀವನ ಮಾಡುವ ರೈತ ಕುಟುಂಬಗಳನ್ನ ಕಾಣಬಹುದು. ಅತಿಯಾಗಿ ಹಣ ಮಾಡಲಿಲ್ಲದ್ರೂ ಸಂತೃಪ್ತಿಯಾಗಿ ಜೀವನವನ್ನ ಸಾಗಿಸಿಕೊಂಡು ಭೂಮಿಯ ಒಡನಾಟ ಇಟ್ಕೊಂಡು ಆರೋಗ್ಯ ಆನಂದವನ್ನ ತಮ್ಮ ಜೊತೆಗೆ ಕಾಪಾಡಿಟ್ಕೊಂಡು ಇತರರ ಕೆಡಕಿನ ಬಗ್ಗೆ ಆಲೋಚನೆ ಮಾಡಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ಬೇಕನ್ಕೊಂಡು ದಿನ ಕಳೆಯುವ ಅನೇಕ ರೈತರು ಈಗಲೂ ಹಳ್ಳಿಗಳಲ್ಲಿ ಕಾಣಸಿಗ್ತಾರೆ. ಕೃಷಿ ನಮ್ಮ ಜೀವನದ ಕಸುಬು. ಎಲ್ಲರಿಗೂ ಕೃಷಿ ಮಾಡುವ ಯೋಗ ಸಿಗ್ಲಿಕ್ಕಿಲ್ಲ. ಕೃಷಿಯಲ್ಲಿ ನಮಗೆ ದಿನನಿತ್ಯನೂ ಕಷ್ಟಗಳೊಂದಿಗೆ ಸುಖ ಸಂತೋಷ ಲಭಿಸುತ್ತೆ. ಕಷ್ಟ ಮಾಡಿದ್ರೆ ಸಂತೋಷ ಅಲ್ವಾ? ಎಷ್ಟು ನಾವು ಪರಿಶ್ರಮ ಪಡ್ತೀವಿ, ಜಾಣತನದಿಂದ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಕೃಷಿಯಲ್ಲಿ ಪ್ರಗತಿ. ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದ ಅನೇಕ ಭಾಗಗಳಲ್ಲಿ ಕೃಷಿಯಲ್ಲಿ ಅವಿರತವಾಗಿ ಕೆಲಸ ಮಾಡಿ ಅಭಿವೃದ್ಧಿಯಾಗಿರುವ ಕುಟುಂಬಗಳನ್ನು ಸಾಕಷ್ಟು ಕಡೆ ಕಾಣಬಹುದು. ಆಸಕ್ತಿಯಿಂದ ಕೆಲಸ ಮಾಡೋರಿಗೆ ಪ್ರತಿದಿನವೂ ಉಲ್ಲಾಸದಾಯಕವಾಗಿ ಗೋಚರಿಸುತ್ತೆ. ಕೆಲಸ ಮಾಡಿ ಮಾಡಿ ಮಾಡಿ ಎಷ್ಟೋ ಜನ ತಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಿಕೊಳ್ತಾ ಆರೋಗ್ಯ ಕೆಡದಂಗೆ ಜೀವನ ಮಾಡ್ತಾ ಆನಂದದಾಯಕವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಭೂಮಿಪುತ್ರರ ವೀರರು ಧೀರರು ಸಂತೃಪ್ತಿಗಳು ಅಂತ ಅನ್ಕೊಂಡು ಕೃಷಿಕರನ್ನ ಹೇಳೋದಿದೆ. ಹಳ್ಳಿಗಳು ಚೆನ್ನಾಗಿರಬೇಕು, ಹಳ್ಳಿಗಳು ಆರೋಗ್ಯಕರವಾಗಿರಬೇಕು, ಹಳ್ಳಿಯಲ್ಲಿ ಎಲ್ಲದೂ ಸಿಗಬೇಕನ್ಕೊಂಡು ಗಮನ ಹರಿಸ್ತಾ ಬಂದ್ರು. ಕಷ್ಟಗಳಿದ್ರೂ ಅವನ್ನ ಪ್ರೀತಿಯಿಂದ ಸ್ವೀಕರಿಸಿ ಎಂದು ಕೊರಗದಲ್ಲೇ ದಿನನಿತ್ಯದ ಚಟುವಟಿಕೆಗಳನ್ನ ಲವಲವಿಕೆಯಿಂದ ಮಾಡ್ಕೊಂತ ಬಂದ್ರು. ಕೇಳುಗರೆ, ಈಗ ಕೃಷಿ ಕುರಿತಂತೆ ಬಿಎ ಗಣೇಶ್, ದೇವೇಂದ್ರಪ್ಪ ಪತ್ತಾರ್ ಮತ್ತು ಇತರರು ಹಾಡಿದ ಈ ಗೀತೆಯನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದೀವಿ. ಚೆನ್ನಾಗಿದೆ ಹಾಡು, ಆಲಿಸಿಕೊಳ್ಳಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಹಳ್ಳಿಗರಿಗೆಲ್ಲ ಆಪದ್ಬಾಂಧವ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವ ಕೃಷಿಯೇ ದೈವ ಹಳ್ಳಿಗರಿಗೆಲ್ಲ ಆಪದ್ಬಾಂಧವ ಆರೋಗ್ಯ ಆನಂದದ ಭಾವ ಆರೋಗ್ಯ ಆನಂದದ ಭಾವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಕೃಷಿಯೇ ಜೀವ ಕೃಷಿಯೇ ಕೃಷಿಯೇ ಜೀವ ಕೃಷಿಯೇ ದೈವ ನಿತ್ಯ ಹಸುರಿನ ಕಾಯಕ ಕೃಷಿ ನಿತ್ಯ ಹಸುರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಏರಿಳಿತದ ಮಧ್ಯದಲ್ಲೂ ನಿತ್ಯ ಹಸುರಿನ ಕಾಯಕ ಕೃಷಿ ನಿತ್ಯ ಹಸುರಿನ ಕಾಯಕ ಕೃಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಏರಿಳಿತದ ಮಧ್ಯದಲ್ಲೂ ಖುಷಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಮಾಡಿ ಕೆಲಸಗಳನ್ನು ಬಯಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಸಂಕಷ್ಟಗಳನ್ನು ದೂರ ದೂರ ಸರಿಸಿ ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವ ಕೃಷಿಯೇ ದೈವ ಭೂಮಿ ಪುತ್ರರೇ ನೀವೇ ಧೀರರು ಭೂಮಿ ಪುತ್ರರೇ ನೀವೇ ಧೀರರು ನಿತ್ಯ ಕಾಯಕದ ವೀರರು ನಿತ್ಯ ಕಾಯಕದ ವೀರರು ಪುತ್ರರೇ ನೀವೇ ಧೀರರು ಭೂಮಿ ಪುತ್ರರೇ ನೀವೇ ಧೀರರು ನಿತ್ಯ ಕಾಯಕದ ವೀರರು ನೀವೇ ಆರೋಗ್ಯವಂತರು ನೀವೇ ಆರೋಗ್ಯವಂತರು ಸಮಾಜಕ್ಕೆ ಅನ್ನದ ಅನ್ನದಾರರು ಸಮಾಜಕ್ಕೆ ಅನ್ನದಾರರು ಸಮಾಜಕ್ಕೆ ಅನ್ನದಾರರು ಕೃಷಿಯೇ ಜೀವ ಕೃಷಿಯೇ ದೈವ ಕೃಷಿಯೇ ಜೀವ ಕೃಷಿಯೇ ದೈವ ಬೇಸಾಯಗಾರ ಭಾಗ್ಯದಾತ ಬೇಸಾಯಗಾರ ಭಾಗ್ಯದಾತ ಭೂಮಾತೆಯ ಕಷ್ಟವಂತ ಭೂಮಾತೆಯ ಕಷ್ಟವಂತ ಬೇಸಾಯಗಾರ ಭಾಗ್ಯದಾತ ಬೇಸಾಯಗಾರ ಭಾಗ್ಯದಾತ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಬಿಡಬೇಡಿ ಬೇಸಾಯವ ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ 5:30 ಶುಂಠಿಯ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಲಿದ್ದಾರೆ ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರಿ, ನಾಳೆ ಸಂಜೆ ನಾಳೆ ರಾತ್ರಿ 9:05 ಅರೆಭಾಷೆ ಐಸಿರಿಯಲ್ಲಿ ಅರೆಭಾಷೆ ಗಾದಿಗಳು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ ಅವರು. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272000018. ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾದ ಕೊಡಂದೇರ ಬಾಂಡ್ ಗಣಪತಿ ಅವಕೆ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಆಗೋಳು. ಮಾರ್ಚ್ 20 ಅಂದರೆ ನಾಳೆ ಬೆಂಗಳೂರಿನಲ್ಲಿ ನಡೆಸುವ ಕಾರ್ಬಾರ್ಲಿ ಮುಖ್ಯಮಂತ್ರಿ ಅವರಿಂದ ಸಹಕಾರ ರತ್ನ ಇನಾಮನ ಸ್ವೀಕರಿಸುವೆ. ಶಾಸಕ ಕೆಜಿ ಬೋಪಯ್ಯ, ಸಂಸದರಾದ ಪ್ರತಾಪ್ ಸಿಂಹ, ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಶಾಂತಿ ಎಂಡ ರವಿ ಕುಶಾಲಪ್ಪ ಸೇರಿದಂಗೆ ಭಾಗಮಂಡಲ ತಲಕಾವೇರಿ ಅಯ್ಯಂಗೇರಿ ವ್ಯಾಪ್ತಿಗೆ ಬ್ಯಾರೆ ಬ್ಯಾರೆ ಅಭಿವೃದ್ದಿ ಕಾಮಗಾರಿಗೆ ಇಂದು ಚಾಲನೆ ನೀಡಿತು. ಜಿಲ್ಲೆಯಲ್ಲಿ ಮಾರ್ಚ್ 20 ಅಂದರೆ ನಾಳೆ ನಡೆಸುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 6ನೇ ತರಗತಿ ಸಾಮಾನ್ಯ ಪ್ರವೇಶ ಪರೀಕ್ಷೆನ ಯಾವುದೇ ಅವ್ಯವಹಾರಗಳಿಲ್ಲದಂಗೆ ಸುಗಮವಾಗಿ ನಡೆಸಿಕೆ ಪ್ಯಾಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸೋಮರ್ಪೇಟೆ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ವ್ಯಾಪ್ತಿನ ಪ್ರದೇಶನ ನಿರ್ಬಂಧಿತ ಸ್ಥಳ ಅಂತ ಹೇಳಿ ಘೋಷಿಸಿ ಜಿಲ್ಲಾಧಿಕಾರಿಯವು ಆದೇಶ ಹೊರಡಿಸಿದಳು. ಜಿಲ್ಲೆಯಲ್ಲಿ ಬೆಳೆಗಾರರಿಗೆ 10 HP ಪಂಪ್ಸೆಟ್ಗೆ ಪುಕ್ಷಟೆ ವಿದ್ಯುತ್ ನೀಡುವ ಬೇಡಿಕೆಯ ಕುರಿತಾಗಿ ವಿಧಾನ ಪರಿಷತ್ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಹಂಗೆ ಶಾಸಕ ಅಪ್ಪಚ್ಚು ರಂಜನ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಟ್ಟಿಗೆ ಮಾತುಕತೆ ನಡೆಸಿದ ಕ್ರಮಕ್ಕೆ ಮನವಿನ ಮಾಡಿಕೊಂಡಳು. ದಾವಣಗೆರೆ ಜಿಲ್ಲೆನ ಚನ್ನಗಿರಿ ತಾಲೂಕು ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಇವರ ಕಡೆಯಿಂದ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 35 ಲಕ್ಷ ರೂಪಾಯಿ ವೆಚ್ಚಲಿ ಹೊಸದಾಗಿ ನಿರ್ಮಿಸಿದ 2 ಕೊಠಡಿನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಅವು ಮಾತಾಡಿದ್ರು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗ ಇದನ್ನು ಸಮರ್ಪಕವಾಗಿ ಬಳಸಿಕೊಂಡು ತಾವು ಒಳ್ಳ ಹುದ್ದೆನ ಪಡೆದು ಸಮಾಜಕ್ಕೆ ಸಹಕಾರ ನೀಡುವಂತಾಕುತ ಅವು ವಿದ್ಯಾರ್ಥಿಗಳಿಗೆ ಕಿವಿಮಾತು ಕೊಟ್ಟು. ಈ ಕಾರ್ಬರ್ಲಿ ಹೆಚ್ಎಸ್ ಶಿವಕುಮಾರ್, ಪಿವಿ ರಾಜು ಹಂಗೆ ಇನ್ನು ಮುಖ್ಯಪಟ್ಟವು ಹಾಜರಿದ್ದು. ಅಕಾಡೆಮಿ ಪ್ರಕಟ ಮಾಡಿದ ಅರೆಭಾಷೆ ಪುಸ್ತಕಗಳ ಜಂಬರ ನಾಳೆ 20 ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಅಧ್ಯಕ್ಷತೆಯಲ್ಲಿ ಹೊತ್ತಾರೆ 10:30 ಚೆಟ್ಟಲಿನ ಮೋದಿ ಭವನದಲ್ಲಿ ನಡೆದಿದೆ. ಈ ಕಾರ್ಬರ್ಲಿ ಗಂಗಾವತರಣ, ಭೀಷ್ಮೋದಯ, ಯಾಕೀಕತೆ ಹಿಂಗಾತ್, ಮುತ್ತುಮಣಿ, ಬಲೀಂದ್ರನ ಸಂಧಿ, ಅರೆಭಾಷೆ ಗಾದೆಗ ಅಟ್ಟಿ ಈ ಪುಸ್ತಕ ಬಿಡುಗಡೆ ಆದೆ. ತಾರೀಖು 21ರಂದು ಹೊತ್ತಾರೆ 10 ಗಂಟೆಗೆ ಬಾಳೆಲೆ ರೈತ ಸಂಪರ್ಕ ಕೇಂದ್ರಲಿ ಮಣ್ಣು ಪರೀಕ್ಷೆ ಅಭಿಯಾನ ಗೋಣಿಕೊಪ್ಪ ಕಾಫಿ ಮಂಡಳಿ ಕಡೆಯಿಂದ ನಡೆದಿದೆ. ಅಲ್ಲಿನ ಸುತ್ತಮುತ್ತ ಕಾಫಿ ಬೆಳೆಗಾರರು ಮಣ್ಣು ತಂದು ಪರೀಕ್ಷೆ ಮಾಡುವ ಹಂಗೆ ಕಾಫಿ ಮಂಡಳಿ ಪ್ರಕಟಣೆಗೆ ತಿಳಿಸಿಯಳು. ಹಿಂದೂ ಮಲಯಾಳಿ ಸಂಘದ ವಾರ್ಷಿಕ ಮಹಾಸಭೆ ತಾರೀಖು 20ರಂದು ಹೊತ್ತಾರೆ 10:30ಗೆ ಪೇಟೆನ ಸುದರ್ಶನ ವೃತ್ತದ ಹತ್ರ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಖು 21ರಂದು ಹಲ್ಲಿನ ಡಾಕ್ಟರ್ ಇರ್ದುಳೆತ ಪ್ರಕಟಣೆಯಿಂದ ಗೊತ್ತಾಗುಟ್ಟು. ಮೂರ್ನಾಡಿನ ಪ್ರಥಮ ದರ್ಜೆ ಕಾಲೇಜು ದೈಹಿಕ ನಿರ್ದೇಶಕರಾಗಿದ್ದು ಕಂಬೀರಂಡ ಬೋಪಣ್ಣಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಗೂಡೆಗಳ ಹಾಕಿ ತಂಡದ ತರಬೇತುದಾರಾಗಿ ಆಯ್ಕೆ ಆಗೋಳು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವರ್ಷ 2020-21ನೇ ಸಾಲಿನಲ್ಲಿ ನಡೆಸಿದ ಕಾನೂನು ಪದವಿ ಪರೀಕ್ಷೆ ರ್ಯಾಂಕ್ ಪಟ್ಟಿಲಿ ಕೆವಿಜಿ ಕಾನೂನು ಕಾಲೇಜಿನ ಜೋಶ್ವಿತಾ ಪ್ರೀಮಿತಾ 4ನೇ ರ್ಯಾಂಕ್ ಪಡೆದುಟು. ಈ ಗೂಡೆ ಸೋಮರಪೇಟೆನ ತಾಲೂಕು ಕೆಂಚಮ್ಮ ಬಾಣೆನ ಎಚ್ಎಸ್ ಕುಮಾರ್ ಮತ್ತೆ ವಿಲ್ಮಾ ಡಿಸೋಜಾ ಅವರ ಮಗಳು. ಸೋಮರಪೇಟೆ ತಾಲೂಕಿನ ಶಿಶು ಅಭಿವೃದ್ದಿ ಯೋಜನೆ ಅಡಿಲಿ ಖಾಲಿ ಇದ್ದ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಚಾಕ್ರಿಗೆ ಅರ್ಜಿ ಕರೆದಳು. ಅರ್ಜಿ ಸಲ್ಲಿಸಿಕೆ ಈ ತಿಂಗಳ ತಾರೀಖು 29ಕ್ಕೆ ಆಖೇರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 0826-28-2281 ಈ ದೂರವಾಣಿನ ಸಂಪರ್ಕಿಸಕೃತ ಶಿಶು ಅಭಿವೃದ್ದಿಯ ಜನಾಧಿಕಾರಿ ಮಡಿಕೇರಿ ಅವು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರಿ, ನಾಳೆ ಬೆಳಿಗ್ಗೆ 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಕಾವೇರಿಕೇರಿ ಬೊಮ್ಮಕ್ಕಡ ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಚೆನ್ನೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಫರ್ನಿಚರ್ ತಗೊಳಕ್ಕೆ ಈ ರೀತಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್, ಇನ್ನಿತರ ಎಲ್ಲ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಅವಿನಾಶ್ ಸ್ಟೋರ್ನಲ್ಲಿ ವೈಲ್ಡ್ ಕ್ರಾಫ್ಟ್, ವಿಐಪಿ, ಸ್ಕೈ ಬ್ಯಾಗ್, ಲಗೇಜ್ ಬ್ಯಾಗ್ಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್. ಪ್ರೆಸ್ಟೀಜ್ ಬಟರ್ಫ್ಲೈ ಬೀಜನ್ ಚಿಮಣಿ ಮೇಲೆ ಅಪ್ ಟು 40% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಬಜಾಜ್ ಫೈನಾನ್ಸ್ ಮುಖಾಂತರ ಇಎಂಐ ಫೆಸಿಲಿಟಿ, ಮಿಕ್ಸಿ, ಕುಕ್ಕರ್, ಗ್ಯಾಸ್ ಸ್ಟೌವ್, ಹೀರೋ ಬೈಸಿಕಲ್ಗಳ ಎಕ್ಸ್ಚೇಂಜ್ ಆಫರ್. ಅವಿನಾಶ್ ಸ್ಟೋರ್, ವಿರಾಜಪೇಟೆ. ಮೂರ್ನಾಡು ಬಾಡಗ ಗ್ರಾಮತರ ಶ್ರೀ ನೆಲ್ಲಿಮಾನಿ ಈಶ್ವರ ದೇವಡ ಕಾಲ್ತ್ರ ನಮ್ಮೆರ ಮಾರಿ ಪತ್ಲ ಇಂದು ಪಿಂಜ ನಾಳೆ ನಾರಾಚೆ ಬಲ್ಯ ನಮ್ಮೆ ನಡ್ಪ ಭಕ್ತಾದಿಯೆಲ್ಲ ಬರನೊಂದು ತಕ್ಕ ಮುಖ್ಯಸ್ಥಂಗ ಕಟ್ರಂಡಿದ್ದು. ಈ ಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀ ಕುಡ್ ಫರ್ನಿಚರ್, ಕಾರೆಕಾಡ್, ನಾಪಗ್ಲು. ಅಪ್ಪಂಗಳ ಹೆರವನಾಡು ಗ್ರಾಮದ ಪನ್ಯಶ್ರೀ ಮಾರಿಯಮ್ಮ ದೇವಾಲಯದ ವಾರ್ಷಿಕೋತ್ಸವವು ಇದೇ 22ರಂದು ಮಂಗಳವಾರ ನಡೆಯಲಿದೆ. ಅಂದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪನ್ಯಶ್ರೀ ಮಾರಿಯಮ್ಮ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಮೈಸೂರಿನಲ್ಲಿ ಹೊಸ ಕಾನ್ಸೆಪ್ಟ್ ನೊಂದಿಗೆ ಶುಭಾರಂಭಗೊಂಡಿದೆ ಕಸಾರಿಯಾ ಇಟರ್ನಿಟಿ ಅಂಡ್ ಹಿಂಡ್ವೇರ್ ನ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಟ್ಯಾಕ್ಟ್ ಶ್ರೀ ಮನೋಜ್ ಓಮ್ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ರಿಂಗ್ ರೋಡ್, ಬೋಗಾದಿ, ಮೈಸೂರ್. ಕಾಲ್ ಉತ್ತಪ್ಪ ಬಿಪಿ 8904885434. ಸಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಿಂದ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಿ 5-50% ರಿಯಾಯಿತಿ ನಿಮ್ಮದಾಗಿಸಿ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಮನೆರ ಖುಷಿರ ಗುಟ್ಟು, ಸಿಂಹ ಸಿಲ್ಕ್ಸ್, ಬನಾರಸ್, ಕಾಂಚೀವರಂ, ಧರ್ಮಾವರಂ, ಫ್ಯಾನ್ಸಿ ಪೊಡಿಯಾ ಪಿನ್ಯಾ, ಶರ್ಟಿಂಗ್, ಸೂಟಿಂಗ್ಸ್ ಕಾಯ್ತು. ಸಿಂಹ ಸಿಲ್ಕ್ಸ್, ನಂಬರ್ 1 KR ಸರ್ಕಲ್, ಮೈಸೂರು. ಕೇಳುಗರೆ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಕಥಾಲಹರಿ ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿ ಅವರ ಬೇಟೆ ನೆನಪು ಮತ್ತು ಬಿಲ್ಲು ಬಾಣ ಅನುಭವ ದಾಖಲೆಯ ಪುಸ್ತಕಗಳ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15. ಮರುಪ್ರಸಾರ ಮಂಗಳವಾರ ಸಂಜೆ 5:30. ಕೇಳುಗರೆ, ನಾಳೆ ಬೆಳಿಗ್ಗೆ 9:05 ಕೊಡವು ಸಿರಿ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಕಾವೇರಿ ಕೇರಿ ಬೊಮ್ಮಕ್ಕಡ ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ನಾಳೆ ರಾತ್ರಿ 9:05 ಅರೆಭಾಷೆಯ ಐಸಿರಿಯಲ್ಲಿ ಅರೆಭಾಷೆ ಗಾದೆಗಳು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ ಅವರು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹ್ಯುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹ್ಯುಂಡೈ ಬ್ಲೂರಿಂಗ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ. ಓದೆಂಡುಳ್ಳ ತ್ಯಾಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಗ್ರಾಮ ವಾಸ್ತವ್ಯ ಕಾರ್ಯಕ್ರಮತನೊಂಡು ಜಿಲ್ಲೆರ ಸಮಸ್ಯೆ ಪರಿಹಾರಪ್ಪ ಜಿಲ್ಲಾಧಿಕಾರಿ DBC ಸತೀಶ್. ಜಿಲ್ಲೆರ ಸಹಕಾರ ಸಂಘದರ ಅಧ್ಯಕ್ಷಂಗಕ್ಕೆ ಇಂದು ಮಡಿಕೇರಿಯಲ್ಲಿ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ. ಸುದ್ದಿ ವಿವರ. ಕೃಷಿಕಂಗಕ್ಕೆ RTC ಕೊಡಪ್ಪ, ರಸ್ತೆ ಚಾಯಿ ಕೊಟ್ಟು, ಸರ್ಕಾರಿ ಕಚೇರಿ ಕಟ್ಟುವಕ್ಕೆ ಜಾಗ ಕೊಡಪ್ಪ, ಕೂಡ ನನಕ್ಕೆ ಕೆಲವು ಅಹವಾಲನ್ನು ಕೊಡಪ್ಪ ಅನ್ನತಕ್ಕ